نمشى. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಕೃಷಿಯಲ್ಲಿ ವೇಸ್ಟ್ ಡಿ ಕಾಂಪೋಸರ್ ಬಳಕೆಯ ಮಹತ್ವ ಮತ್ತು ಬಳಸುವ ವಿಧಾನ ಕುರಿತು ಸಿರುಗುಪ್ಪದ ಕೃಷಿ ಸಂಶೋಧನಾ ಕೇಂದ್ರ ಮುಖ್ಯಸ್ಥರಾದ ಡಾಕ್ಟರ್ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ನಂತರ ಕೃಷಿರಂಗದಲ್ಲಿ ಹಳ್ಳಿ ಹೊಸೂರು ಗ್ರಾಮದ ಲಿಂಗಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಬಹುದು. ಮೊದಲಿಗೆ ಒಂದು ಜಾಹೀರಾತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಕೃಷಿಯಲ್ಲಿ ವೇಸ್ಟ್ ಡಿ ಕಾಂಪೋಸರ್ ಬಳಕೆಯ ಮಹತ್ವ ಮತ್ತು ಬಳಸುವ ವಿಧಾನ ಕುರಿತು ಸಿರುಗುಪ್ಪದ ಕೃಷಿ ಸಂಶೋಧನಾ ಕೇಂದ್ರ ಮುಖ್ಯಸ್ಥರಾದ ಡಾಕ್ಟರ್ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗದಲ್ಲಿ ಇತ್ತೀಚೆಗೆ ಸಾವಯವ ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆ ಬರ್ತಾ ಇದೆ. ಮುಖ್ಯವಾಗಿ ಕೃಷಿಯಲ್ಲಿ ಖರ್ಚು ಕಡಿಮೆ ಆಗಬೇಕು, ಉತ್ಪಾದನಾ ವೆಚ್ಚ ಕಡಿಮೆ ಆಗಬೇಕು, ನಿವ್ವಳ ಲಾಭ ರೈತರಿಗೆ ಗರಿಷ್ಠ ಮಟ್ಟದಲ್ಲಿ ದೊರಿಬೇಕು ಎಂಬಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳು ಪ್ರಯೋಗಗಳು ನಡೀತಿದ್ದಾವೆ. ಈ ನಿಟ್ಟಿನಲ್ಲೂ ಕೂಡ ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ದೇಶದಲ್ಲಿ WDC ಅಂತ ವೇಸ್ಟ್ ಡಿ ಕಾಂಪೋಸ್ ಅಂತಂದರೆ ಕನ್ನಡದಲ್ಲಿ ತ್ಯಾಜ್ಯ ವಸ್ತುಗಳ ವಿಭಜಕಗಳ ಬಳಸುವಂತಹ ಒಂದು ವಸ್ತುವಾಗಿರ್ಬೋದು ಇತ್ತೀಚೆಗೆ ಸಾಕಷ್ಟು ಪ್ರಚಲಿತ ಇರುವಂತಹ ಒಂದು ವಸ್ತು ಅಂತಾನೆ ಹೇಳ್ಬೋದು. ಏನಿದು ತ್ಯಾಜ್ಯ ವಸ್ತುಗಳ ವಿಭಜಕ ಬಳಕೆ ಒಂದು ವಸ್ತು, ಹಾಗೆಯೇ ಈ WDC ಅಂತೇಳಿ ಇದರ ಮಹತ್ವ ಏನು, ರೈತ ಬಾಂಧವರು ಕೃಷಿಯಲ್ಲಿ ಆಗಿರ್ಬೋದು ಜೊತೆಗೆ ತೋಟಗಾರಿಕೆಯಲ್ಲಾಗಿರ್ಬೋದು ಯಾವ ಯಾವ ಒಂದು ಬೆಳೆಗಳಿಗೆ ಇದನ್ನ ಬಳಸಬಹುದು ಎಂಬಂತಹ ಒಂದು ಮಾಹಿತಿಯನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಈ ವಿಷಯದ ಕುರಿತು ನಮ್ಮ ರೈತ ಬಾಂಧವರ ಜೊತೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಸಿರುಗುಪ್ಪ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೆಯೇ ಪ್ರಾಧ್ಯಾಪಕರುಗಳಾದ ಶ್ರೀಯುತ ಬಸವಣ್ಣಪ್ಪ ಎಂಎ ಇವರು ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಸರ್ ತಮಗೆ ಸ್ವಾಗತ ಹಾಗೂ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ನಮಸ್ಕಾರಗಳು. ಕೃಷಿ ವಿಜ್ಞಾನಿಗಳಾಗಿರ್ಬೋದು, ಬಳಕೆ ಮಾಡುವಂತಹ ರೈತರು ಆಗಿರ್ಬೋದು, ಇದನ್ನ ಹೇಳ್ತಾರೆ, ಇದನ್ನು ಚೆನ್ನಾಗಿದೆ ಬಳಕೆ ಮಾಡಿ, ಇದು ಬೆಳೆಗಳಿಗೆ ಒಳ್ಳೆಯ ಫಲಿತಾಂಶ ದೊರೀತಾ ಇದೆ, ಇದನ್ನ ಸಾವಯವ ರೂಪದಲ್ಲಿ ಬಳಸಬಹುದು ಅಂತ ಹೇಳ್ಬಿಟ್ಟು, ಇದನ್ನ ಯಾಕೆ ಪ್ರಾಮುಖ್ಯತೆ ಬಂದಿದೆ ಅಂತ ಹೇಳ್ತೀರಿ? ಸೊ ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದಿರಿ ಸರ್. ಯಾಕಂತಂದ್ರೆ ಈಗ ನಮ್ಮ ರೈತರು ಏನಂತಂದ್ರೆ ಸಂಶೋಧನೆಗಿಂತ ಮುಂಚಿತವಾಗಿಯೇ ನಮ್ಮ ರೈತರು, ನಾವು ರೈತರನ್ನ ಪ್ರಥಮ ಕೃಷಿ ವಿಜ್ಞಾನಿ ಅಂತ ಕರಿತೀವಿ. ಸಾಕಷ್ಟು ಜನ ಈಗಾಗಲೇ ಈ ವೇಸ್ಟ್ ಡಿಕಾಂಪೋಸರ್ WDC ಅಂತ ಕರೀತಾರೆ. ಈ WDC ಅಥವಾ ವೇಸ್ಟ್ ಡಿಕಾಂಪೋಸರ್ ಕಲ್ಚರ್ ಅಂತಂದ್ರೆ ಇದನ್ನ ಯಾಕೆ ಪ್ರಾಮುಖ್ಯತೆ ಬಂದಿದೆ ಅಂತಂದ್ರೆ, ಈಗ ಹಸಿರು ಕ್ರಾಂತಿಯ ನಂತರ ಸಾಕಷ್ಟು ನಾವು ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅದಕ್ಕೆ ತಕ್ಕಂತೆ ನಾವು ಆಹಾರದ ಉತ್ಪಾದನೆಯನ್ನು ಕೈಗೊಳ್ತಕ್ಕಂಥದ್ದು ಬಹಳ ಕೈಗೊಂಡಿದ್ವಿ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸೋದಾಗಿರ್ಬೋದು ಅಥವಾ ಹೊಸ ಹೊಸ ತಳಿಗಳನ್ನು ನಾವು ರೈತರಿಗೆ ಕೊಡ್ತಕ್ಕಂಥದ್ದಾಗಲಿ ನಾವು ಮಾಡ್ತಾ ಬಂದಿದ್ದೀವಿ. ಆದರೆ ಸಾಕಷ್ಟು ರೈತರು ಹೆಚ್ಚಿನ ಇಳುವರಿಯನ್ನು ಪಡೆಯಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶದಿಂದ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಶಿಲೀಂದ್ರನಾಶಕಗಳನ್ನು ಯಥೇಚ್ಛವಾಗಿ ಬಳಸ್ತಕ್ಕಂಥ ಬಂದದ್ದನ್ನು ನಾವು ನೋಡಿದ್ವಿ. ಇದರ ಒಂದು ಪರಿಣಾಮವಾಗಿ ಏನಾಗ್ತಾ ಇದೆ ಅಂದರೆ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಿರೋದು, ಮಣ್ಣು ಸವಳು ಅಥವಾ ಜವಳು ಆಗ್ತಕ್ಕಂಥದ್ದು ಮತ್ತು ಬೆಳೆಗಳ ಇಳುವರಿನಲ್ಲಿ ಕುಂಠಿತ ಆಗ್ತಕ್ಕಂಥದ್ದು ಮತ್ತು ಖರ್ಚಿನಲ್ಲಿ ಏರುಪೇರು ಆಗ್ತಕ್ಕಂಥದ್ದನ್ನು ನಾವು ಬಹಳಷ್ಟು ರೈತರಲ್ಲಿ ನಾವು ಕಂಡುಕೊಂಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವು ರೈತರಿಗೆ ಈ WDC ಅಂತಕ್ಕಂಥದ್ದನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ, ಈ WDC ಅಂತಕ್ಕಂಥದ್ದು ವೇಸ್ಟ್ ಡಿಕಾಂಪೋಸರ್ ಅಂದರೆ ನಾವು ದೇಶೀಯ ಆಕಳುಗಳ ಸಗಣಿಯ ಒಂದು ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಬೇರ್ಪಡಿಸಿ ಅದನ್ನು ತಯಾರು ಮಾಡಿಕೊಂಡು ಉತ್ತರ ಪ್ರದೇಶದ ಗಜಿಯಾಬಾದ್ನಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಸಾವಯವ ಕೃಷಿ ಸಂಸ್ಥೆನಲ್ಲಿ ಇದನ್ನು ಸುಮಾರು 7 ವರ್ಷಗಳ ಸತತವಾಗಿ ಸಂಶೋಧನೆಯನ್ನು ಮಾಡಿ ಇದನ್ನು ದೇಶೀಯ ಆಕಳದ ಸಗಣಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಬೇರ್ಪಡಿಸಿ ಸುಮಾರು 30 ಗ್ರಾಂ ನಲ್ಲಿ ಈ ಒಂದು ಕಲ್ಚರ್ ಅನ್ನ ತಯಾರು ಮಾಡಿಕೊಂಡು ಅದನ್ನ ಒಂದು ಡಬ್ಬಿನಲ್ಲಿ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಆಕಳ ಸೆಗಣಿಲಿರುವಂತಹ ಸೂಕ್ಷ್ಮಾಣುಗಳನ್ನ ಬಳಸಿಕೊಂಡು ಈ WDC ತಯಾರಿ ಮಾಡಿದ್ದಾರೆ ಅಥವಾ ಉತ್ಪಾದನೆ ಮಾಡಿದ್ದಾರೆ ಅಂತಂದ್ರೂ ನಾವೀಗಾಗಲೇ ಗಜಿಯಾಬಾದ ಕೃಷ್ಣಚಂದ್ರ ಅಂತಕ್ಕಂಥ ಒಬ್ಬ ವಿಜ್ಞಾನಿಯವರು ಇದನ್ನು ಮಾಡಿದ್ದಾರೆ. ಇದರದ್ದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಪ್ರಾಮುಖ್ಯತೆ ಬರ್ತಾ ಇದೆ ಅಂತಂದ್ರೆ, ನಮ್ಮ ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ ಯೋಜನೆಯಲ್ಲಿ ಇವತ್ತು ಅನೇಕ ಒಂದು ಪಟ್ಟಣದಲ್ಲಿ ಇರ್ಬೋದು ಅಥವಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇರ್ಬೋದು ಸಾಕಷ್ಟು ನಾವು ತ್ಯಾಜ್ಯಗಳನ್ನ ನೋಡ್ತಾ ಇದ್ದೀವಿ. ಆ ತ್ಯಾಜ್ಯಗಳನ್ನ ಬಳಕೆ ಮಾಡೋದು ಹೇಗೆ, ಅದನ್ನ ಡಿಕಾಂಪೋಸ್ ಮಾಡೋದು ಹೇಗೆ ಅನ್ನೋದ್ರ ಒಂದು ಸಂಶೋಧನೆಯಲ್ಲಿ ಈ ವೇಸ್ಟ್ ಡಿಕಾಂಪೋಸರ್ ಸೊಲ್ಯೂಷನ್ ಅನ್ನ ಕಂಡು ಹಿಡಿದಿದ್ದಾರೆ. ಈ ವೇಸ್ಟ್ ಡಿಕಾಂಪೋಸರ್ ಸೊಲ್ಯೂಷನ್ ಅನ್ನ ಕಂಡು ಹಿಡಿದ ಮೇಲೆ ನಮ್ಮ ರೈತರು ವೇಸ್ಟ್ WDC ಅಂತಂದ್ರೆ ಬರೀ ಇದು ಕಸ ಕಳಿಸ್ತಕ್ಕಂಥದ್ದು ಅಂತ ಅಷ್ಟೇ ತಿಳ್ಕೊಂಡಿದ್ದಾರೆ. ಆದರೆ ಬಹಳಷ್ಟು ಪ್ರಶ್ನೆಗಳು ನಮಗೆ ಬರ್ತಿರ್ತವೆ. ಏನಂತಾರೆ WDC ಅಥವಾ ವೇಸ್ಟ್ ಡಿಕಾಂಪೋಸರ್ ಕಲ್ಚರ್ ಅಂತಂದ್ರೆ, ಸರ್ ನೀವು ಬರೀ ಇದನ್ನ ಕಸ ಕಳಿತಕ್ಕಂಥದ್ದು ಇದನ್ನ ಬೆಳೆಗೆ ಬಳಸಬೇಕಾ ಬೇಡವೇ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಬರ್ತಿರ್ತಾವೆ ಸರ್. ಹೇಳ್ತಿರ್ತಾರೆ ರೈತರು ಕಳೆನಾಶಕವನ್ನಾಗಿ ಅಷ್ಟೇ ಬಳಕೆ ಮಾಡ್ಬೇಕಾ? ಹಾ, ಇದನ್ನ ಬರೀ ಕಳಿಸ್ಲಿಕ್ಕೆ ಅಷ್ಟೇನೆ, ವಿಭಜಕವಾಗಿ ಬಳಸಬಹುದಾ ಅಂತಕ್ಕಂಥದ್ದನ್ನ ಅಷ್ಟೇ ಬಳಸೇ ಕೇಳ್ತಿರ್ತಾರೆ. ಇಲ್ಲ, ಇದು ಏನು ಅಂತಂದ್ರೆ ಇದರಿಂದ ಸಾಕಷ್ಟು ಲಾಭಗಳು ಇದಾವೆ ಸರ್. ಯಾವ್ಯಾವ ರೀತಿಯಾಗಿ ಲಾಭಗಳಿದಾವೆ ಅಂತಂದ್ರೆ, ಒಂದನೇದಾಗಿ ನಾವು ನಮ್ಮ ಕೃಷಿಯ ತ್ಯಾಜ್ಯ ವಸ್ತುಗಳನ್ನ ಕಳಿಸ್ತಕ್ಕಂಥ ತಿಪ್ಪೆ ಗೊಬ್ಬರ ಮಾಡ್ತಿರ್ತೇವಲ್ಲ, ಆ ರೀತಿಯಾಗಿ ವೇಸ್ಟ್ ಅಂದ್ರೆ ಕಾಂಪೋಸ್ಟ್ ಕಲ್ಚರ್ ಅನ್ನ ಬಳಸಿ ನಾವು ತಿಪ್ಪೆ ಗೊಬ್ಬರವನ್ನು ಮಾಡ್ತಿದ್ವಿ. ಅದರ ಜೊತೆ ಜೊತೆಗೇನೆ ಇದನ್ನ ಕಾಂಪೋಸ್ಟ್ ಕಲ್ಚರ್ ಸಾಕಷ್ಟು ಜಾಗದಲ್ಲಿ ಸಿಗ್ತಿರೋದಿಲ್ಲ. ಅಂತ ಸಂದರ್ಭದಲ್ಲಿ ವೇಸ್ಟ್ ಡಿಕಾಂಪೋಸರ್ ಸೊಲ್ಯೂಷನ್ ಕೇವಲ 20 ರೂಪಾಯಿದಲ್ಲಿ ಒಂದು ಡಬ್ಬಿ 30 ಗ್ರಾಮಿಗೆ ಸಿಗುತ್ತೆ. ಸೊ ಅದನ್ನ ಎಲ್ಲೆಲ್ಲಿ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ರೈತರು ತಿಳ್ಕೊಳ್ಬೇಕು. ಒಂದು ನಮ್ಮ ರಾಷ್ಟ್ರೀಯ ಸಾವಯವ ಕೃಷಿ ಸಂಸ್ಥೆ ಗಾಜಿಯಾಬಾದ್ನಲ್ಲಿ ಇದನ್ನು ಉತ್ಪಾದನೆ ಮಾಡಿರೋದು, ಇದನ್ನ ಅಲ್ಲಿ ಬಂದು ರೈತರು ತೆಗೆದುಕೊಳ್ಳಕ್ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಗಣನೆಗೆ ತೆಗೆದುಕೊಂಡು ನಮ್ಮ ರೀಜನಲ್ ಅಂದ್ರೆ ಪ್ರಾದೇಶಿಕ ಸಾವಯವ ಸಂಶೋಧನಾ ಸಂಸ್ಥೆಗಳಲ್ಲೂ ಕೂಡ ಇದನ್ನ ರೈತರಿಗೆ ಸಿಗಲಿ ಅಂತ ಹೇಳಿ ಇದನ್ನ ಅವರು ಪೂರೈಕೆ ಮಾಡ್ತಿದ್ದಾರೆ. ಉದಾಹರಣೆಗಾಗಿ ನಮ್ಮ ತುಮಕೂರಿನ ಸಿದ್ಧಗಂಗಾ ಆಯಿಲ್ ಇಂಡಸ್ಟ್ರಿನಲ್ಲಿ ಇದನ್ನ ಕೊಡ್ತಾ ಇದ್ದಾರೆ. ಸೊ ಅದು 30 ರೂಪಾಯಿ ಅವರದು ಒಂದು ದೂರವಾಣಿ ಸಂಖ್ಯೆ ಇದೆ, ನಾನು ಕೊನೆಗೆ ಕೊಡ್ತೀನಿ. ಅಲ್ಲಿ ತಾವು ಫೋನ್ ಮಾಡಿ ಅವರಿಗೆ ಆನ್ಲೈನ್ನಲ್ಲಿ ಹಣವನ್ನು ಹಾಕಿದರೆ ಅವರು ನಿಮಗೆ ಎಷ್ಟು ವೇಸ್ಟ್ ಡಿಕಾಂಪೋಸರ್ ಡಬ್ಬಿಗಳು ಬೇಕೋ ಆ ಡಬ್ಬಿಗಳನ್ನು ಪ್ರತಿಯೊಬ್ಬ ರೈತರಿಗೆ ಅಥವಾ ಅಕೌಂಟ್ಗೆ ದುಡ್ಡು ಹಾಕತಕ್ಕಂಥವ್ರಿಗೆ ಪೂರೈಸ್ತಾ ಇದ್ದಾರೆ. ಒಳ್ಳೆಯದು ಸರ್. ಈಗ ಮುಖ್ಯವಾಗಿ ತಾವು ಕೃಷಿಯಲ್ಲಿ ಒಳ್ಳೆಯ ಕ್ರಾಂತಿಯನ್ನು ಮಾಡಲಿಕ್ಕೆ ಹಾಗೆಯೇ ರೈತರಿಗೆ ಅನುಕೂಲವಾಗುವಂಥ ದೃಷ್ಟಿಯಲ್ಲಿ ಈ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಈ WDC ಉತ್ಪಾದನೆ ಮಾಡಲಾಯಿತು ಎಂಬಂಥ ಮಾಹಿತಿಯನ್ನು ಕೊಟ್ರಿ. ಇದನ್ನು ಉತ್ಪಾದಿಸುವಂತಹ ವಿಧಾನ ಅಥವಾ ಇದನ್ನು ಬಳಕೆಯ ವಿಧಾನ ಹೇಗಿರ್ತದೆ ಅಂತ. ಸೊ ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕಂದ್ರೆ 30 ಗ್ರಾಮ್ ಸಿಗತಕ್ಕಂತ ಡಬ್ಬಿನ ನೇರವಾಗಿ ಬಳಸಬೇಕಾ ಅಥವಾ ಅದನ್ನ ಏನಾದರೂ ನೀರಿನಲ್ಲಿ ಕರೆಸಿ ಬಳಸಬೇಕಾ, ಬೇರೆ ನಾವು ಕೀಟನಾಶಕಗಳನ್ನ ಶಿಲೀಂದ್ರನಾಶಕಗಳನ್ನ ಅಥವಾ ಈ ಅಣುಜೀವಿ ಗೊಬ್ಬರಗಳನ್ನ ನಾವು ಬೀಜೋಪಚಾರವಾಗಿ ಬಳಸ್ತೀವಿ, ಇಲ್ಲ ನೀರಿನಲ್ಲಿ ಕಲಸ್ಕೊಂಡು ಹಾಕೋದಾಗ್ಲಿ, ಇಲ್ಲ ಅದ್ರ ಮೇಲೆ ಚಿಮ್ಕಿಸೋದಾಗ್ಲಿ, ಇದನ್ನ ಮಾಡ್ತಿರ್ತೀವಿ. ಆ ರೀತಿಯಾಗಿ ಅದಲ್ಲ, ಇದನ್ನ 30 ಗ್ರಾಮ್ ಸಿಗತಕ್ಕಂತ ವೇಸ್ಟ್ ಡಿಕಾಂಪೋಸರ್ ಕಲ್ಚರ್ ಅಥವಾ ವಿಭಜಕ ವಸ್ತುವನ್ನ 200 ಲೀಟರ್ ಡ್ರಮ್ ಪ್ಲಾಸ್ಟಿಕ್ ಡ್ರಮ್ ಸಿಗ್ತವೆ, ಆ ಪ್ಲಾಸ್ಟಿಕ್ ಡ್ರಮ್ನಲ್ಲಿ 200 ಲೀಟರ್ ನೀರು ಹಾಕಬೇಕಾಗತ್ತೆ. ಈ 30 ಗ್ರಾಮ್ನ ಏನು ಇದು ಡಬ್ಬೆ ಸಿಗುತ್ತೆ ಅದನ್ನು ಒಂದು ಕಟ್ಟಿಗೆಯಿಂದ ಅದರಲ್ಲಿ ತಿರುವಿ ಈ 200 ಲೀಟರ್ ನೀರು ಡ್ರಮ್ನ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಇದನ್ನು ಹಾಕಬೇಕು. ಆದರೆ ಕಡ್ಡಾಯವಾಗಿ ರೈತರು 200 ಲೀಟರ್ ನೀರಿಗೆ 2 ಕೆಜಿ ಬೆಲ್ಲವನ್ನು ಕಡ್ಡಾಯವಾಗಿ ಹಾಕಲೇಬೇಕು. ಇದು ಹಾಕಿದ ಮೇಲೆ ಅದನ್ನು ಯಾವ ರೀತಿಯಾಗಿ ಪ್ಲಾಸ್ಟಿಕ್ ನಾವು ಬೇರೆ ರೈತರು ಕೇಳ್ತಾ ಇರ್ತಾರೆ, ಸಿಮೆಂಟ್ ತೊಟ್ಟಿನಲ್ಲಿ ಮಾಡ್ಬೋದಾ ಅಥವಾ ಈ ಡಾಂಬರ್ ಡ್ರಮ್ಗಳು ಬರ್ತವೆ ಅಂಥದ್ರಲ್ಲಿ ಮಾಡ್ಬೋದಾ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ, ಅಥವಾ ಭೂಮಿನಲ್ಲೇ ಒಂದು ದೊಡ್ಡದು ಸಿಮೆಂಟಿನ ತೊಟ್ಟಿ ಕಟ್ಟಿ ಅದರಲ್ಲಿ ತಯಾರು ಮಾಡ್ಕೊಳ್ಬೋದಾ ಅಂತ ಕೇಳ್ತಾರೆ. ಆದರೆ ಭಾಳ ಉತ್ತಮವಾದ ಒಂದು ಫಲಿತಾಂಶ ಬರಬೇಕು ಅಂತಂದರೆ ಪ್ಲಾಸ್ಟಿಕ್ ಡ್ರಮ್ಗಳಲ್ಲೇ ಮಾಡಿದರೆ ಒಳ್ಳೆಯದು. ಯಾಕೆ ಅಂತಂದರೆ ಸಿಮೆಂಟ್ ತೊಟ್ಟಿಗಳಲ್ಲಿ ನಾವು ಕಬ್ಬಿಣವನ್ನು ಬಳಸಿರ್ತಾರೆ, ಕಬ್ಬಿಣದ ಒಂದು ರಾಡ್ಗಳನ್ನು ಹಾಕಿ ತೊಟ್ಟಿಗಳನ್ನು ಮಾಡಿರ್ತಾರೆ, ಅಥವಾ ಈ ಒಂದು ಭೂಮಿನಲ್ಲಿ ಸಿಮೆಂಟ್ ತೊಟ್ಟಿಯನ್ನು ಬರಿ ಕೇವಲ ಇಟ್ಟಿಗೆ ಅಥವಾ ಸಿಮೆಂಟ್ನಿಂದ ಕಟ್ಟಿದ ತೊಟ್ಟಿ ಆದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಆದರೆ ಈಗ ಮಾರುಕಟ್ಟೆಯಲ್ಲಿ ಸಿಗತಕ್ಕಂಥ ಸಿಮೆಂಟ್ ತೊಟ್ಟಿಗಳ ಒಂದು ರಿಂಗ್ಗಳಲ್ಲಿ ಅಥವಾ ಡ್ರಮ್ಗಳಲ್ಲಿ ಈ ತಂತಿಯನ್ನು ಹಾಕಿರ್ತಾರೆ, ಆ ತಂತಿ ತುಕ್ಕು ಹಿಡಿದ್ರೆ ಅಷ್ಟೊಂದು ಪರಿಣಾಮವಾಗಿ ಒಂದು ಲಾಭವನ್ನು ಸಿಗಲಿಕ್ಕಿಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಡ್ರಮ್ ಪ್ರಥಮವಾಗಿ ರೈತರು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಎರಡನೇದು ಭೂಮಿನಲ್ಲೇ ಸಿಮೆಂಟ್ ತೊಟ್ಟಿಗಳನ್ನು ಅಥವಾ ಭೂಮಿ ಮೇಲೆ ಸಿಮೆಂಟ್ ತೊಟ್ಟಿಗಳನ್ನು ಕಟ್ಟಿದ್ರೆ ಅದನ್ನು ಕೂಡ ಮಾಡ್ಕೊಳ್ಬೇಕು. ಆದರೆ ರೈತರು ಕಡ್ಡಾಯವಾಗಿ 100 ಲೀಟರ್ಗೆ 1 ಕೆಜಿ ಬೆಲ್ಲವನ್ನು ಪುಡಿ ಬೆಲ್ಲ, ಅದರಲ್ಲಿ ವಿಶೇಷವಾಗಿ ಈ ಹಳೆ ಬೆಲ್ಲ ಸಿಕ್ಕರೆ ಅಥವಾ ಸಾವಯವ ಬೆಲ್ಲ ಸಿಕ್ಕರೆ ಒಂದು ಒಳ್ಳೆಯ ಫಲಿತಾಂಶವನ್ನು ಬರ್ತಕ್ಕಂಥದ್ದು ಇದು. ಅದನ್ನು ಹೇಗೆ ಮತ್ತು ದ್ರಾವಣವನ್ನು ತಯಾರು ಮಾಡ್ಕೊಳ್ಬೇಕು ಅಂತಂದರೆ ನಾನು ಹೇಳಿದಂಗೆ 30 ಗ್ರಾಮಿನ ಡಬ್ಬಿ ಅದನ್ನು ಕಟ್ಟಿಗೆಯಿಂದ ತಿರುಗಬೇಕು, ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ 200 ಲೀಟರ್ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಅದನ್ನು ಹಾಕಬೇಕು 2 ಕೆಜಿ ಪುಡಿ ಬೆಲ್ಲವನ್ನು ಹಾಕಬೇಕು, ಮತ್ತು 7 ದಿವಸ ನೆರಳಲ್ಲೇ ಇಡಬೇಕು. ಅದನ್ನು ನೆರಳಲ್ಲಿಟ್ಟು ಬೆಳಗ್ಗೆ ಮತ್ತು ಸಾಯಂಕಾಲ, ಬೆಳಗ್ಗೆ ಒಂದು ಸರಿ ಸಮಯದಲ್ಲಿ ನೀವು ತಿರುವದಿದ್ರೆ 10-15 ಸರಿ ಎಡಗಡೆಯಿಂದ ಬಲಗಡೆನೆ, ಅಂದರೆ ನಾವು ಈಗ ಗಡಿಯಾರದ ಮುಳ್ಳು ಯಾವ ರೀತಿಯಾಗಿ ತಿರುಗುತ್ತೋ ಅದೇ ರೀತಿಯಾಗಿ ಎಡಗಡೆಯಿಂದ ಬಲಗಡೆನೆ ನಾವು ತಿರುಗಬೇಕು. ಆಮೇಲೆ ಬೆಳಗ್ಗೆ 1-10 ಸಾರೆ ಒಂದು ಸಮಯದಲ್ಲಿ. ಬೆಲ್ಲ ಅಷ್ಟೇ ಸಾಕಥವಾ ಮತ್ತೆ ಏನಾದರೂ ಇದನ್ನ ಬೆರೆಸಲಿಕ್ಕೆ? ಇದಕ್ಕೆ ಬೇಕಾಗಿರ್ತಕ್ಕಂಥ ತಾವು ಕೇಳಿದ ಪ್ರಶ್ನೆಗೆ ಇದ್ರ ಜೊತೆಗೆ ಏನೂ ಸೇರಿಸಬಾರದು ಸರ್. ಇದ್ರ ಜೊತೆಗೆ ಬರೀ ಬೆಲ್ಲ ಆದರೆ ಪುಡಿ ಬೆಲ್ಲ ಅಥವಾ ಹಳೆ ಬೆಲ್ಲ ಅಥವಾ ಒಳ್ಳೆ ಬೆಲ್ಲ ಸಿಕ್ಕರೂ ಏನು ಯಾವುದೇ ಬೆಲ್ಲ ಆದರೂ ನಡೆಯುತ್ತೆ. ಆದರೆ ಇನ್ನೂ ಹೆಚ್ಚಿನ ಒಂದು ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಬೆಳಿಬೇಕು ಅಂತಂದರೆ ಈ ಸಾವಯವ ಬೆಲ್ಲ ಆಗಿರಲಿ ಅಥವಾ ಈ ಪುಡಿ ಬೆಲ್ಲ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ, ಭಾಳಷ್ಟು ದಿವಸದಿಂದ ಪುಡಿ ಕೆಳಗಡೆ ಬಿದ್ದಿರುತ್ತೆ ಆ ಬೆಲ್ಲ, ಆ ಬೆಲ್ಲನ ತೆಗೆದುಕೊಂಡು ಹಾಕಿದ್ರೆ ನಾನು 2 ಥರದ್ದು ಮಾಡಿದ್ದೀನಿ, 3 ಥರದ್ದು ಮಾಡಿದ್ದೀನಿ. ಒಂದು ಪುಡಿ ಬೆಲ್ಲ ಅಂಗಡಿನಲ್ಲಿ ಹೊಸದಾಗಿ ಸಿಗ್ತಕ್ಕಂಥ ಬೆಲ್ಲ ಇರ್ಬೋದು, ಸಾವಯವ ಬೆಲ್ಲ ಇರ್ಬೋದು. ಮೂರನ್ನೂ ಮಾಡಿದಾಗ ಈ ಸಾವಯವ ಬೆಲ್ಲದಲ್ಲಿ ಹೆಚ್ಚು ಒಂದು ಒಳ್ಳೆಯ ಫಲಿತಾಂಶ ಬಂದಿದೆ, ಎರಡನೇದು ಪುಡಿ ಬೆಲ್ಲದಲ್ಲಿ ಬಂದಿದೆ, ಮೂರನೇದು ಅಂಗಡಿನಲ್ಲಿ ಮಾಮೂಲಿಯಾಗಿ ನಾವು ಬಳಸ್ತಕ್ಕಂಥ ಬೆಲ್ಲದಲ್ಲಿ ಬಂದಿದೆ. ಸೊ ಹಾಗಾಗಿ ಪುಡಿ ಬೆಲ್ಲ ಅಥವಾ ಸಾವಯವ ಬೆಲ್ಲ ಆದರೆ ಭಾಳ ಒಳ್ಳೆಯದು. ಇದನ್ನು 7 ದಿವಸ ಚೆನ್ನಾಗಿ ತಿರುಗಿ ನೆರಳಲ್ಲೇ ಇಡಬೇಕು. ಭಾಳಷ್ಟು ಜನ ನನಗೆ ಪ್ರಶ್ನೆ ಕೇಳ್ತಾರೆ, ಸರ್ ನಮ್ಮ ಹೊಲದಲ್ಲಿ ಬೇವಿನ ಗಿಡ ಇದೆ ಅದರ ಕೆಳಗನೆ ನಾವು ಅಲ್ಲಿಡ್ತೀವಿ, ಅಲ್ಲಿಟ್ಟು ನಾವು ತಿರುಕೊಂಡು ಮಾಡ್ಕೊಳ್ಬೋದಾ ಅಂತ ಕೇಳ್ತಾರೆ. ಆದರೆ ಹೊಲದಲ್ಲಿ ಬೇವಿನ ಮರ ಅಥವಾ ಬೇರೆ ಮರದ ಕೆಳಗಡೆ ಇಡಬಹುದು, ಅದಕ್ಕೆ ಅದನ್ನ ಸೂರ್ಯನ ಕಿರಣಗಳು ಬೀಳದ ಹಾಗೆ ನೋಡ್ಕೊಳ್ಬೇಕು, ಅಂದ್ರೆ ಮೇಲೆ ನೇರವಾಗಿ ಬೀಳದೆ ನೋಡ್ಕೊಳ್ಬೇಕು. ಅಕಸ್ಮಾತ್ ಸೂರ್ಯನ ಕಿರಣಗಳು ಬಿದ್ದರೆ ಅದು ಸ್ವಲ್ಪ ಅಷ್ಟೊಂದು ನನಗೆ ರಿಸಲ್ಟ್ ಫಲಿತಾಂಶ ಬಂದಿರೋದು ನನಗೆ ಕಂಡು ಬಂದಿಲ್ಲ. ಹಾಗಾಗಿ ಒಂದ್ವೇಳೆ ಹೊಲದಲ್ಲಿ ಇಡೋದಾದ್ರೆ ಅದರ ಮೇಲೆ ತಾಡಪಲ್ಲನ್ನು ಮುಚ್ಚೋದಾಗಲಿ ಅಥವಾ ಅದರ ಮೇಲೆ ನೆರಳನ್ನ ಕಲ್ಪಿಸ್ತಕ್ಕಂಥದ್ದನ್ನು ಮಾಡಿಕೊಂಡ್ರೆ, ಭಾಳಷ್ಟು ಜನ ರೈತರು ಯಾಕೆ ಹೊಲದಲ್ಲಿ ಮಾಡಬೇಕು ಅಂತ ಕೇಳ್ತಾರೆ, ಅಂದರೆ ಈ ಮನೆಯಲ್ಲಿ ಮಾಡಿದ್ದನ್ನು ಅದನ್ನು ಹೊಲಕ್ಕೆ ಹೋಗಿ ತೆಗೆದುಕೊಂಡು ಹೊಲದಲ್ಲಿ ಬಿಡೋದಾಗಲಿ ಅಥವಾ ಸ್ಪ್ರಿಂಪರಣೆ ಮಾಡೋದಾಗಲಿ ಸ್ವಲ್ಪ ಕಷ್ಟ ಆಗುತ್ತೆ, ನಾವು ಹೊಲದಲ್ಲೇ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅಂಥವರು ಅಂತಹ ರೈತರು ನೆರಳಲ್ಲೇ ಅಥವಾ ಅದರ ಮೇಲೆ ಪ್ಲಾಸ್ಟಿಕ್ ಒಂದು ತಾಡಪಲ್ಲಾಗಲಿ ಅಥವಾ ಬೇರೆ ಹುಲ್ಲಿನ ಒಂದು ಇದನ್ನಾಗಲಿ ಮುಚ್ಚಿ ಅಥವಾ ಗೋಣಿ ಚೀಲವನ್ನು ಮುಚ್ಚಿ ಅದನ್ನ ನೆರಳಲ್ಲೇ ಮಾಡಿದ್ದೆ ಆದರೆ ಒಂದು ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಬಹುದು. ಈಗ 200 ಲೀಟರ್ಗೆ 2 ಕೆಜಿ ಬೆಲ್ಲವನ್ನು ಹಾಕಿದ್ಮೇಲೆ 7 ದಿನಗಳ ತರುವಾಯ ಇದನ್ನ ಹೇಗೆ ಬಳಸಬೇಕು ಅಂತ? ಹಾ, ಇದು ಬಹಳ ಮುಖ್ಯವಾಗಿ 7 ದಿವಸ ತಯಾರದನ್ನ ಮಾಡ್ಕೊಳ್ಳೋದನ್ನ ನಾವು ನೋಡಿದೀವಿ. 7 ದಿವಸ ತಯಾರಿ ಆದ ಮೇಲೆ 8ನೇ ದಿವಸಕ್ಕೆ ನಾವು ಈ ಹೊಲಕ್ಕೆ, ಈಗ ಬಹಳಷ್ಟು ಜನರಲ್ಲಿ ನಮ್ಮ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಭತ್ತವನ್ನು ಬೆಳೆದಿರ್ತಕ್ಕಂಥ ರೈತರು ಭತ್ತದ ನಂತರ ಭತ್ತವನ್ನು ಬೆಳೆದು ಭೂಮಿ ಒಂದು ಹೆಚ್ಚಿನ ಕ್ಷಾರವನ್ನು ಹೊಂದಿದೆ, ಅಂದರೆ ಈ ಸವುಳಾಗಿದೆ ಮತ್ತು ಜವುಳಾಗಿದೆ, ಉಪ್ಪಿನ ಅಂಶ ಜಾಸ್ತಿ ಆಗಿದೆ, ಅಂತಹ ಭೂಮಿಯನ್ನು ತಯಾರು ಮಾಡ್ಕೊಳ್ಳೋ ಸುಧಾರಣೆ ಮಾಡ್ಕೊಳ್ಬೇಕು ಅಂತಂದರೆ 1 ಎಕರೆಗೆ 1,000 ಲೀಟರನ್ನು ನಾವು ಮೇಲೆ ಗನ್ ಸ್ಪೇರರ್ ಆಗಲಿ ಸಿಂಪರಣೆ ಮಾಡ್ಬೋದು, ಇಲ್ಲ ನೀರಾವರಿ ಮುಖಾಂತರನಾದ್ರೂ ನೀರು ಹಾಸುವಾಗ 1,000 ಲೀಟರ್ 1 ಎಕರೆಗೆ ನಾವು ಭೂಮಿಗೆ ಹಾಯಿಸಿದರೆ, ಒಂದು ಸರಿ ಹಾಸಿದ್ರೆ ಸಾಕು, ಒಂದು ಬೆಳೆಯ ತೆಗೆದುಕೊಳ್ಳುವ ಪ್ರಾರಂಭದ ಹಂತದಲ್ಲಿ 1,000 ಲೀಟರ್ನ 1 ಎಕರೆಗೆ ನಾವು ಹಾಸಿದ್ವಿ ಅಂದರೆ ಆ ಭೂಮಿನಲ್ಲಿ ಉಪ್ಪಿನ ಅಂಶ ಕಡಿಮೆಯಾಗಿ ಭೂಮಿ ಸುಧಾರಣೆ ಆಗುತ್ತೆ ಅಂತೇಳಿ ಫಲಿತಾಂಶನೂ ಕೂಡ ನಮಗೆ ಕಂಡು ಬಂದಿದೆ. ಎರಡನೇದು ಬೆಳೆಗಳಿಗೆ ಸಿಂಪರಣೆ ಮಾಡ್ಬೋದಾ ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳ್ತಾರೆ. ಇದು ಬಹಳ ಒಳ್ಳೆಯ ಪ್ರಶ್ನೆ. ಬೆಳೆಗಳಿಗೆ ಸಿಂಪರಣೆ ಮಾಡ್ಬೋದು, ಯಾವ್ದು ಬೆಳೆಗೆ ಸಿಂಪರಣೆ ಮಾಡ್ಬೋದು ಅಂತಕ್ಕಂಥದ್ದು ನಮಗೆ ಭಾಳಷ್ಟು ಪ್ರಶ್ನೆಗಳು ಬರ್ತವೆ. ಆದರೆ ಇದನ್ನ ಬೆಳೆಗಳಿಗೆ ಸಿಂಪರಣೆ ಮಾಡದಿದ್ರೆ ಒಂದು ಪ್ರಮಾಣದಲ್ಲಿ ಈ ಒಂದು ವೇಸ್ಟ್ ಡಿಕಾಂಪೋಸರ್ ದ್ರಾವಣವನ್ನ ಹಾಕೊಳ್ಬೇಕು, ಮೂರು ಪ್ರಮಾಣದಲ್ಲಿ ನೀರನ್ನ ಹಾಕೊಂಡು ನಾವು ಮೆಣಸಿನ ಗಿಡಕ್ಕಾದ್ರೂ ಬೆಳೆಸ್ಬೋದು, ಹತ್ತಿಗಾದ್ರೂ ಬೆಳೆಸ್ಬೋದು, ಇಲ್ಲ ಕಬ್ಬಿಗಾದ್ರೂ ಬೆಳೆಸ್ಬೋದು, ಇಲ್ಲ ಮೆಕ್ಕೆಜೋಳಕ್ಕೆ, ಜೋಳಕ್ಕೆ, ತೊಗರಿಗೆ, ಕಡ್ಲಿಗೆ, ಹೀಗೆ ನಾವು ಬೆಳೆಸ್ಕೊಳ್ಬೋದು. ಆದ್ರೆ ಬಹಳಷ್ಟು ಜನ ಕೇಳ್ತಾರೆ, ಸರ್ ಬಹಳ ಒಳ್ಳೆ ನಮಗೆ ಈಗ ಸಿಂಪರಣೆ ಮಾಡಿದೀವಿ, ಅದನ್ನ ನಾವು ಪದೇ ಪದೇ ವಾರಕ್ಕೊಂದ್ಸರಿ ಸಿಂಪರಣೆ ಮಾಡ್ಬೋದಾ ಅಂತಕ್ಕಂಥ ಪ್ರಶ್ನೆನೂ ಕೂಡ ಬರ್ತವೆ. ಆದರೆ ವಾರಕ್ಕೊಂದ್ಸರಿ ದಯವಿಟ್ಟು ಸಿಂಪರಣೆ ಮಾಡಬಾರ್ದು. ಕನಿಷ್ಠ ಅಂದ್ರೂ 20-25 ದಿವಸಕ್ಕೆ ಒಂದು ಸರಿ ಬೆಳೆಗೆ ಸಿಂಪರಣೆ ಮಾಡಬೇಕು. ಆದರೆ ಗಜಿಯಾಬಾದ್ನ ಕೃಷ್ಣಚಂದ್ರ ಅವರ ಒಂದು ಸಂಶೋಧನೆ ಪ್ರಕಾರ ಒಂದು ತಿಂಗಳಿಗೆ ಒಂದು ಸರಿ ಬೆಳೆಗೆ ಮಾತ್ರ ಸಿಂಪರಣೆ ಮಾಡಬೇಕು. ಈಗ 3 ತಿಂಗಳದ ಬೆಳೆ ಇತ್ತಂದ್ರೆ 3 ಸರಿ ಸಿಂಪರಣೆ ಮಾಡಬೇಕು, 4 ತಿಂಗಳದ ಬೆಳೆ ಇತ್ತಂದ್ರೆ 4 ತಿಂಗಳಿಗೆ 4 ಬಾರಿ ಮಾತ್ರ ಸಿಂಪರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ತಿಂಗಳಿಗೆ ಒಂದ್ಸರಿ ಸಿಂಪರಣೆ ಮಾಡೋದು ಬಹಳ ಒಳ್ಳೆಯದು. ಇನ್ನೊಂದು, ಈಗ ನೀವು ಹೇಳಿದ್ರಿ ಕೃಷಿ ಉತ್ಪನ್ನಗಳಿಗೆ ಅಥವಾ ಈ ಒಂದು ಕೃಷಿ ಬೆಳೆಗೆ ಬಳಸೋದಾದ್ರೆ ಈ ನೀರಾವರಿಗೆ ಏನಾದರೂ ಹನಿ ನೀರಾವರಿ ಏನಾದರೂ ಬಿಡಲಿಕ್ಕೆ ಅವಕಾಶಗಳಿದಾವ? ಓ, ಇದು ಬಹಳ, ಈಗಾಗಲೇ ನಮ್ಮ ಬಳ್ಳಾರಿ ಸುತ್ತಮುತ್ತಲು ಅಂಜೂರ ಬೆಳೀತಕ್ಕಂಥ ರೈತರಿದ್ದಾರೆ, ಮತ್ತು ಈ ದಾಳಿಂಬೆ ಬೆಳೀತಕ್ಕಂಥ ರೈತರಿದ್ದಾರೆ, ಪಪ್ಪಾಯ ಬೆಳೀತಕ್ಕಂಥ ರೈತರಿದ್ದಾರೆ, ಮಲ್ಲಿಗೆ ಬೆಳೀತಕ್ಕಂಥ ರೈತರಿದ್ದಾರೆ. ಇವರು ಹನಿ ನೀರಾವರಿ ಮುಖಾಂತರನೂ ಕೂಡ ಮತ್ತು ತುಂತುರು ನೀರಾವರಿ ಮುಖಾಂತರ ಕೂಡ, ಶೇಂಗಾಕ್ಕೆ ತುಂತುರು ನೀರಾವರಿ ಮುಖಾಂತರ ಕೊಡ್ತಾ ಇದ್ದಾರೆ. ಈಗ ತೋಟಗಾರಿಕೆ ಬೆಳೆಗಳು ಬಂದಾಗ ತಾವು ಕೇಳಿದ ಹಾಗೆ ಈಗ ಈ ಅಂಜೂರ ಇರ್ಬೋದು, ಪೇರ್ಲ ಇರ್ಬೋದು, ಅಥವಾ ಮಾವು ಇರ್ಬೋದು, ಅಥವಾ ಈ ಪೋಮೋಗ್ರಾನೇಟ್ ಇರ್ಬೋದು, ಇವುಗಳಿಗೆ ಏನ್ ಮಾಡಬೇಕು ಅಂದ್ರೆ ನಾವು ಹನಿ ನೀರಾವರಿ ಮುಖಾಂತರ ಕೊಡಬೇಕು. ಹನಿ ನೀರಾವರಿ ಮುಖಾಂತರ ಕೊಡಬೇಕು ಅಂದ್ರೆ ಎಷ್ಟು ಕೊಡಬೇಕು ಅಂತಕ್ಕಂಥದ್ದು ಬರುತ್ತೆ. 1 ಎಕರೆಗೆ 100-200 ಲೀಟರ್ ನೀರನ್ನ ನಾವು ಎಕರೆಗೆ ಕೊಟ್ಟರೆ ಸಾಕು, ಹನಿ ನೀರಾವರಿ ಮುಖಾಂತರ ಕೊಡಬಹುದು. ಇನ್ನೂ ಒಬ್ಬರು ರೈತರು ಕೇಳ್ತಾರೆ, ಸರ್ ನಾನು ಹನಿ ನೀರಾವರಿ ಮುಖಾಂತರ ಕೊಡ್ತೀನಿ ಮತ್ತೆ ಬೆಳೆಗಳಿಗೆ ಸಿಂಪರಣೆ ಮಾಡಬಹುದಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಸೊ ಹನಿ ನೀರಾವರಿ ಮುಖಾಂತರ ಕೊಟ್ಟು 15 ದಿವಸದ ನಂತರ ಮತ್ತೆ ತಾವು ಸಿಂಪರಣೆಯನ್ನಾಗಿ ಅಂದ್ರೆ ಬೆಳೆಗಳ ಮೇಲೆ ಸಿಂಪರಣೆಯನ್ನ ಮಾಡಬಹುದು. ಒಬ್ಬರು ಮುದ್ದಟ್ನೂರು ರೈತರಲ್ಲಿ, ಸಿರಿಗುಪ್ಪ ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ಬ ರೈತರು, ಮುದ್ದಟ್ನೂರು ರೈತರು ಅಂಜೂರಕ್ಕೆ ಹನಿ ನೀರಾವರಿ ಮುಖಾಂತರನು ಕೊಟ್ಟಿದ್ದಾನೆ ಮತ್ತು ವಾರಕ್ಕೊಂದ್ಸರಿ ಅಂಜೂರಕ್ಕೆ ಸಿಂಪರಣೆ ಮಾಡಿದ್ದಾನೆ. ಆದ್ರೆ ವಾರಕ್ಕೊಂದ್ಸರಿ ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಹೆಚ್ಚು ಬೆಳವಣಿಗೆ ಇದರಲ್ಲಿ ಪ್ರಚೋದಕಗಳು ಇರೋದ್ರಿಂದ ಬೆಳೆಯ ಅಭಿವೃದ್ಧಿಗೆ ಹೊಂದತಕ್ಕಂಥ ಪ್ರಚೋದಕಗಳು ಇರೋದ್ರಿಂದ ಅದು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಆದ್ರೆ ಹೂವು ಕಾಯಿ ಕಸ್ತಕ್ಕಂಥದ್ದು, ಹಣ್ಣು ಕಸ್ತಕ್ಕಂಥ ಪ್ರಮಾಣ ಕಮ್ಮಿ ಆಗುತ್ತೆ. ಹಾಗಾಗಿ ವೆಜಿಟೇಟಿವ್ ಗ್ರೋತ್ ಅಂದ್ರೆ ಜಾಸ್ತಿ ಬೆಳವಣಿಗೆ ಬಂದ್ಬಿಡುತ್ತೆ. ಈ ಬೆಳವಣಿಗೆಯನ್ನ ನಾವು ಜಾಸ್ತಿ ಬೇಕಾಗಿಲ್ಲ ನಮಗೆ, ಬೆಳವಣಿಗೆ ಜೊತೆಗೆ ನಮಗೆ ಮುಖ್ಯವಾಗಿ ಹಣ್ಣುಗಳು ಬಿಡಬೇಕಾಗತ್ತೆ. ಹಾಗಾಗಿ ತಿಂಗಳಿಗೆ ಒಂದ್ಸರಿ ಸಿಂಪರಣೆ ಮಾಡಿ ಅಂತ ನಾನು ರೈತರಿಗೂ ಕೂಡ ಸಲಹೆ ಕೊಡ್ತಾ ಇದ್ದೀನಿ. ಈಗ ರೈತರು ಪ್ರಾರಂಭದಲ್ಲಿ ಈಗ ಈ ಸಸ್ಯಗಳ ಪಳೆಯುವಿಕೆಗಳು ಕೊಳೆಯಲಿಕ್ಕೆ ಅಥವಾ ಗೊಬ್ಬರವನ್ನಾಗಿ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡುವಂತಹ ಒಂದು ಕಲ್ಪನೆ ಇತ್ತು, ಹೇಗೆ ಇದನ್ನು ಬಳಕೆ ಮಾಡಬೇಕು ಸರ್? ಇದು ಬಹಳ ಮುಖ್ಯವಾಗಿ ಈ WDC ಅಥವಾ ವೇಸ್ಟ್ ಡಿಕಾಂಪೋಸರ್ ಕಲ್ಚರ್ ಅನ್ನ ಸಂಶೋಧನೆ ಮಾಡಿರದೆ ನಮ್ಮ ತ್ಯಾಜ್ಯ ವಸ್ತುಗಳನ್ನ ವಿಭಜಕ ಮಾಡಬೇಕು ಅಥವಾ ಅದನ್ನ ಕಸದಿಂದ ರಸವನ್ನ ಮಾಡಬೇಕು ಅಥವಾ ಕಸದಿಂದ ಗೊಬ್ಬರವನ್ನ ತಯಾರು ಮಾಡ್ಕೊಳ್ಬೇಕು ಅಂತ ಮೂಲ ಉದ್ದೇಶದಿಂದ ಇದನ್ನ ಮಾಡಿದ್ರು. ಮುಖ್ಯವಾಗಿ ನಾವು ನೋಡುವುದಾದ್ರೆ ಇಲ್ಲಿ ಸಸ್ಯ ಉಳುವಿಕೆಗಳು ಅಲ್ಲಿ ಬೆಂಕಿ ಹೆಚ್ಚು ಸುಟ್ಬಿಡ್ತಾರೆ ಜನ. ಬಹಳಷ್ಟು ಅದು ನಾವು ರೈತರ ಹೊಲದಲ್ಲಿ ಈಗ ಅಲ್ಲಿ ಭತ್ತದ ಗದ್ದೆನಲ್ಲಿ ನೋಡ್ತಾ ಇದೀವಿ. ಕಬ್ಬಿನ ಹೊಲದಲ್ಲಿ ಸ್ವಾಗಿಯನ್ನ ತೆಗೆದು ಅಲ್ಲೇನೆ ಇದನ್ನ ಮಾಡ್ಕೊಂಡು ಬೆಂಕಿಯನ್ನು ಹಚ್ತಾ ಇದೆ, ಹಚ್ಚಿದನ್ನ ನೋಡ್ತಾ ಇದೀವಿ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಭತ್ತದ ರೈತರು, ಭತ್ತ ಬೆಳೀತಕ್ಕಂಥ ರೈತರು ಈಗ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಅಂತ ಬಂದಿದೆ, ಅಂದ್ರೆ ಭತ್ತವನ್ನ ಕಟಾವು ಮಾಡತಕ್ಕಂಥ ಯಂತ್ರ ಬಂದಿದೆ. ಮೇಲೆ ಎಲ್ಲ ಭತ್ತದ ತೆನೆಯನ್ನು ಕೊಯ್ಕೊಂಡು ಮುಕ್ಕಾಲು ಭಾಗ ಅದು ಹುಲ್ಲನ್ನು ಹಾಗೆ ಬಿಟ್ಟಿರ್ತಾರೆ. ಸೊ ಆ ಹುಲ್ಲನ್ನ ಲಾಸ್ಟ್ ಕೊನೆಗೆ ರೈತರು ಕೊನೆಗೆ ಬೆಂಕಿಯನ್ನು ಹಚ್ಚಿ ಸುಡ್ತಿರ್ತಾರೆ. ಇದನ್ನ ಸುಡೋದ್ರಿಂದ ಸಾಕಷ್ಟು ನಮ್ಮ ಹೊಲದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಪೋಲಾಗುವುದರ ಜೊತೆಗೆ ಭೂಮಿನಲ್ಲಿ ಇಂಗಾಲದ ಪ್ರಮಾಣವನ್ನು ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಮ್ಮ ವಾತಾವರಣವನ್ನ ಕಲುಷಿತವಾಗಿ ನಾವು ಪರಿವರ್ತನೆಯನ್ನ ಮಾಡ್ತದೆ. ಇದನ್ನ ಹೋಗಲಾಡಿಸಬೇಕು ಅಂತಂದ್ರೆ ಈಗ ನಾನೇನು ವೇಸ್ಟ್ ಡಿಕಾಂಪೋಸರ್ ದ್ರಾವಣವನ್ನ ತಯಾರಿ ಮಾಡಿಕೊಂಡು ಅದನ್ನ ಭತ್ತ ಕೊಯ್ದ ಆದಮೇಲೆ ಈಗ ನಮಗೆ ಸ್ಟಬಲ್ ಸೇವರ್ ಅಂತ ಬರುತ್ತೆ, ಅಂದ್ರೆ ಆ ಕಟಾವು ಮಾಡಿ ಉಳಿದಿರ್ತಕ್ಕಂಥ ಭತ್ತದ ಏನು ಬಡ್ಡಿಯನ್ನ ಸವರ್ತಕ್ಕಂಥ ಒಂದು ಮೆಷಿನ್ ಬಂದಿದೆ. ಅದನ್ನು ಸವರಿ ಅಲ್ಲೇನೆ ಬಿಟ್ಕೊಂಡು ಅಥವಾ ಮೆಷಿನ್ ಕಟ್ ಆದ್ಮೇಲೆ ಹುಲ್ಲು ಒಂದೊಂದು ಈ ಕುಪ್ಪೆ ಬಿದ್ದಂಗೆ ಬಿಡುತ್ತೆ. ಆ ಕುಪ್ಪೆ ಮೇಲೆ ಇದನ್ನ ವೇಸ್ಟ್ ಡಿಕಾಂಪೋಸರ್ ದ್ರಾವಣವನ್ನ ಸಿಂಪರಣೆ ಮಾಡಿದರೆ, ಆದರೆ ದ್ರಾವಣ ಸಿಂಪರಣೆ ಮಾಡಿ ಅಷ್ಟೇ ಮಾಡಬಾರ್ದು, ದ್ರಾವಣ ಸಿಂಪರಣೆ ಮಾಡಿದ ಮೇಲೆ ಸುಮಾರು 60-70% ಭೂಮಿನಲ್ಲಿ ನಾವು ತೇವಾಂಶವನ್ನು ಕಾಪಾಡಿಕೊಳ್ಬೇಕು. ಕಾಪಾಡಿಕೊಂಡು ಇದನ್ನು ಸಿಂಪರಣೆ ಮಾಡಿದ್ದೇ ಆದರೆ ಎಕರೆಗೆ 200 ಲೀಟರ್ ನಂಗೆ ನಾವು ಸಿಂಪರಣೆ ಮಾಡಿದರೆ ಸುಮಾರು 1.5 ತಿಂಗಳಲ್ಲಿ ಭತ್ತದ ಹುಲ್ಲು ಅಥವಾ ಕಬ್ಬಿನ ಸ್ವಾಗೆ ಇರ್ಬೋದು ಅಥವಾ ಬೆಳೆಗಳ ಪಳವಳಿಕೆಗಳಿರ್ಬೋದು, ಕಟಾವು ಮಾಡಿರ್ತಕ್ಕಂಥ ಏನು ಬೆಳೆಗಳ ಇವು ಉಳಿಕೆಗಳು ಉಳ್ಕೊಂಡಿರ್ತವೆ ಅವುಗಳನ್ನು ನಾವು ಸಂಪೂರ್ಣವಾಗಿ ಅದನ್ನು ಕಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ವೇಸ್ಟ್ ಡಿಕಾಂಪೋಸರ್ ಸಲ್ಯೂಷನ್ ಅಂದರೆ ಕಳಿಸ್ತಕ್ಕಂಥದ್ದು ಅಥವಾ ವಿಭಜಕ ಮಾಡತಕ್ಕಂಥ ಒಂದು ಮೂಲ ಉದ್ದೇಶ. ಬಸವಣ್ಣಪ್ಪನ ತಾವು ಹೇಳಿದ್ರು, ಈಗ ಭತ್ತದ ಹುಲ್ಲು ಸ್ವಲ್ಪ ಮಿದು ಇರುತ್ತದೆ, ಸ್ಮೂತ್ ಇರ್ತದೆ. ಉದಾಹರಣೆಗೆ ನಾವು ಈಗ ತೊಗರಿ ಕಟ್ಟಿಗೆನ ನೋಡ್ತೀವಿ ಅಥವಾ ಹತ್ತಿ ಕಟ್ಟಿಗೆನ ನೋಡ್ತೀವಿ, ಇವು ಸ್ವಲ್ಪ ಗಡಸು ಜಾಸ್ತಿ ಇರ್ತದೆ, ಇವುಗಳನ್ನು ಕೂಡ ಕೊಡಿಸ್ಲಿಕ್ಕೆ ಬರ್ತದೆ? ಸೊ ಇದು ಕೊಡಿಸ್ಲಿಕ್ಕೆ ಬರುತ್ತೆ, ಆದರೆ ಅದನ್ನ ಏನ್ ಮಾಡ್ಬೇಕಂದ್ರೆ ರೋಟೋವೇಟರ್ ಅಂತ ಹೇಳಿ ಈಗಾಗಲೇ ರೋಟೋವೇಟರ್ ಸಿಗ್ತಾ ಇದೆ. ಸೊ ಹತ್ತಿ ಕಟ್ಟಿಗೆ ಅಥವಾ ತೊಗರಿ ಕಟ್ಟಿಗೆಯನ್ನ ನಾವು ಕಟ್ ಮಾಡಿ ರೋಟವೇಟರ್ ಹೊಡೆದ್ನೆಪ್ಪ ಅಂದರೆ ಅದು ಪುಡಿ ಪುಡಿಯಾಗಿ ಭೂಮಿನಲ್ಲಿ ಸೇರ್ಕೊಳ್ಳುತ್ತೆ. ಸೊ ಅರ್ಧಮರ್ಧ ಮೇಲೆ ಇರುತ್ತೆ, ಅರ್ಧಮರ್ಧ ಭೂಮಿನಲ್ಲಿ ಸೇರ್ಕೊಳ್ಳುತ್ತೆ. ಆವಾಗ ಒಂದ್ಸರಿ ಇರಿಗೇಷನ್ ನೀರಾವರಿ ಕೊಟ್ಟು ನಾವು ವೇಸ್ಟ್ ಡಿಕಂಪೋಸರ್ನ ಮೇಲೆ ಸಿಂಪರಣೆ ಮಾಡಿದರೆ ಆ ಕಸನೂ ಕೂಡ ಕಳೀತು. ಆದರೆ ತಾವು ಕೇಳಿದ ಹಾಗೆ ಭತ್ತದ ಹುಲ್ಲು ಮತ್ತು ಈ ಕಬ್ಬಿನ ಸ್ವಾಗಿ ಕಳೆತಂಗೆ ತಕ್ಷಣನೇ ಇದು ಕಳೆಯೋದಿಲ್ಲ. ಭಾಳ ಚೆನ್ನಾಗಿ ಕಳೀಬೇಕು ಅಂತಂದರೆ ಹೊಲದಲ್ಲಿರ್ತಕ್ಕಂಥ ತಗರಿ ಕಟ್ಟಿಗೆ ಅಥವಾ ಹತ್ತಿ ಕಟ್ಟಿಗೆಯನ್ನು ಹೊಲದ ಒಂದು ಮೂಲಿನಲ್ಲಿ ಗುಂಡಿ ತೋಡಿ ಅದರಲ್ಲಿ ಆ ಕುಪ್ಪಿನಲ್ಲಿ ಅಷ್ಟು ಅದನ್ನು ಕಸವನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣು ಅಥವಾ ಹೆಂಡೆ ಗೊಬ್ಬರವನ್ನು ಹಾಕಿ ನಾವು ವೇಸ್ಟ್ ಡಿಕಂಪೋಸರ್ ಒಂದು ದ್ರಾವಣವನ್ನು ಸಿಂಪರಣೆ ಮಾಡಿದ್ರೆ ಅದರ ಮೇಲೆ ಅಂದರೆ ಒಂದು ಪ್ರಮಾಣ ಒಂದು ಹಂತದಲ್ಲಿ ಕಸವನ್ನು ತುಂಬಬೇಕು, ಮೇಲೆ ಒಂದಿಷ್ಟು ಸಗಣಿ ರಾಡಿಯನ್ನು ಹಾಕಬೇಕು ಎರಚಬೇಕು, ತದನಂತರ 20-50 ಲೀಟರ್ ಅದರ ಮೇಲೆ ಸಿಂಪರಣೆ ಮಾಡಬೇಕು, ಮತ್ತೆ ಒಂದು ಪದರದಲ್ಲಿ ಈ ಒಂದು ತೊಗರಿ ಕಟ್ಟಿಗೆ ಅಥವಾ ಹತ್ತಿ ಕಟ್ಟಿಗೆ ಅಥವಾ ಕಸವನ್ನು ತುಂಬಬೇಕು, ಮತ್ತೆ ಒಂದು ಸ್ವಲ್ಪ ಹೆಂಡಿ ರಾಡಿಯನ್ನು ಅದರ ಮೇಲೆ ಸಿಂಪರಣೆ ಮಾಡಿ ಈ ವೇಸ್ಟ್ ಡಿಕಂಪೋಸರ್ ದ್ರಾವಣವನ್ನು ಅದರ ಮೇಲೆ ಸಿಂಪರಣೆ ಮಾಡಿಕೊಂಡು ಈ ತರ ಹಂತವಾಗಿ ನಾವು ಮಾಡ್ಕೊಂಡಿದ್ದೇ ಬಂದಿದ್ದೆ. ಆದರೆ ಕೇವಲ 45 ದಿವಸದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಈ ಒಂದು ನಾವು ಏನು ಕಾಂಪೋಸ್ಟ್ ಅಂತ ಕರಿತೀವಿ ಆ ಕಾಂಪೋಸ್ಟ್ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಸರ್. ಈಗ ಎರೆಹುಳ ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಹೇಗೆ ಬಳಕೆ ಮಾಡ್ಕೋಬಹುದು ಅಂತ ಹೇಳ್ತಾರೆ ಸರ್? ಇದು ಬಹಳ ಈಗ ಸಾವಯವ ಕೃಷಿನಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ನಾವು ಈಗ ಕೃಷಿ ಇಲಾಖೆನಲ್ಲಿ ರಿಯಾಯಿತಿ ದರದಲ್ಲಿ ಈ ಎರೆಹುಳ ಗೊಬ್ಬರ ತೊಟ್ಟಿಗಳನ್ನು ಮಾಡಲಿಕ್ಕೆ ಸರ್ಕಾರದವರು ಅನುದಾನ ಕೊಡ್ತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಈ ಒಂದು ಈ ಬಂಡಿ ಕಲ್ಲುಗಳನ್ನು ಉಪಯೋಗಿಸಿಕೊಂಡು ಅಥವಾ ಇಟ್ಟಿಗೆಯಿಂದ ಕಟ್ಕೊಂಡು ಒಂದು ತೊಟ್ಟಿಗಳನ್ನ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಕಸವನ್ನು ತುಂಬುತ್ತಾರೆ, ಹೆಂಡಿ ರೆಡಿ ಹಾಕ್ತಾರೆ, ಮತ್ತೆ ಕಸ ತುಂಬುತ್ತಾರೆ, ಹಸಿ ಕಸ ಅಥವಾ ಒಣ ಕಸ ತುಂಬಿ ಹೆಂಡಿ ರೆಡಿ ಹಾಕಿ ಮತ್ತೆ ಮೇಲೆ ಎಲ್ಲ ತುಂಬಿ ಆದ್ಮೇಲೆ ಸುಮಾರು 8 ದಿವಸ ನೀರು ಬಿಟ್ಟಾದ್ಮೇಲೆ ಕೊನೆಗೆ ಅವರು ಏನ್ ಮಾಡ್ತಾರೆ, ಹುಳಗಳನ್ನ ಬಿಡ್ತಾರೆ. ಸೊ ಹುಳಗಳನ್ನ ಬಿಟ್ಟಾದ್ಮೇಲೆ ಆ ಹುಳ ಕಸವನ್ನ ತಿಂದು ಅದು ಎರೆಹುಳ ಗೊಬ್ಬರ ಆಗ್ಬೇಕಂದ್ರೆ ಕನಿಷ್ಠ ಅಂದ್ರೂ 90 ದಿವಸ ಅಂದ್ರೆ 3 ತಿಂಗಳ ಬೇಕಾಗುತ್ತೆ. ಆದರೆ ಇದೇ ಮಾಡ್ತಕ್ಕಂಥ ಒಂದು ಪದ್ಧತಿನಲ್ಲಿ ಒಂದು ಹಂತದಲ್ಲಿ ಒಣ ಕಸ, ಮತ್ತೊಂದು ಹಂತದಲ್ಲಿ ಅರ್ಧಮರ್ಧ ಕಳೆದ ಕಸ, ಮತ್ತೊಂದು ಹಂತದಲ್ಲಿ ಈ ಹೆಂಡೆ ರಾಡಿಯನ್ನು ಹಾಕಿ ವೇಸ್ಟ್ ಡಿಕಂಪೋಸರ್ ದ್ರಾವಣವನ್ನು ಸುಮಾರು ಒಂದು ತೊಟ್ಟಿಗೆ 14 ಅಡಿ ಉದ್ದ ಅಥವಾ ಎಷ್ಟು ಅನುಕೂಲಕ್ಕೆ ತಕ್ಕಂತೆ ಅಡಿ ಮಾಡ್ಕೊಂಡಿರ್ತಾರೆ, ಉದ್ದ ಮಾಡ್ಕೊಂಡಿರ್ತಾರೆ, ಅಗಲ ಮಾಡ್ಕೊಂಡಿರ್ತಾರೆ, ಅದಕ್ಕೆ 20-30 ಲೀಟರ್ ದ್ರಾವಣವನ್ನು ನಾವು ವೇಸ್ಟ್ ಡಿಕಂಪೋಸರ್ ದ್ರಾವಣವನ್ನು ಸಿಂಪರಣೆ ಮಾಡಿದರೆ ಮತ್ತೆ ಅದನ್ನು ಮತ್ತೆ ಕಸ ತುಂಬೋದು, ಅರ್ಧಮರ್ಧ ಕಸ ಕಳೆದಿರ್ತಕ್ಕಂಥ ಕಸ ತುಂಬೋದು, ಮತ್ತೆ ಹೆಂಡೆ ರೆಡಿ ಹಾಕೋದು, ಮತ್ತೆ ವೇಸ್ಟ್ ಡಿಕಂಪೋಸರ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಈ ರೀತಿಯಾಗಿ ತುಂಬಿಕೊಂಡು ಬಂದು ಸುಮಾರು 60-70% ತೇವಾಂಶವನ್ನು ಎರೆಹುಳ ತೊಟ್ಟಿನಲ್ಲಿ ಕಾಪಾಡಿಕೊಂಡು ಬಂದ್ವಿ ಅಂತಂದರೆ 3 ತಿಂಗಳಿಗೆ ಎರೆಹುಳುಗಳು ತಿಂದು ಎರೆಹುಳ ಗೊಬ್ಬರ ಆಗಬೇಕಂದ್ರೆ ಕನಿಷ್ಠ 3 ತಿಂಗಳ ಬೇಕಾಗುತ್ತೆ. ಆದರೆ ನಾವು ಎರೆಹುಳುಗಳನ್ನು ಬಿಡೋದ್ರ ಜೊತೆಗೆ ಈ ವೇಸ್ಟ್ ಡಿಕಂಪೋಸರ್ ಸೊಲ್ಯೂಷನ್ ಅನ್ನು ನಾವು ಭೂಮಿ ಅದರಲ್ಲಿ ಸಿಂಪರಣೆ ಮಾಡಿದ್ದೆ ಆದರೆ ಕೇವಲ 45 ದಿವಸದಲ್ಲಿ ಎರೆಹುಳ ಗೊಬ್ಬರ ಆಗುತ್ತೆ. ಅಂದ್ರೆ ಸುಮಾರು 50% ದಿನಗಳನ್ನು ನಾವು ಅವಧಿಯನ್ನು ಉಳಿಸ್ಕೊಳ್ಬೇಕು. ನಾನು ಈಗಾಗಲೇ ಪ್ರಯೋಗವನ್ನು ನಮ್ಮಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ಸಿರಿಗುಪ್ಪದಲ್ಲಿ ಮಾಡಿದ್ದೇವೆ. ನಾವು ಬರೀ ಎರೆಹುಳುಗಳನ್ನು ಬಿಟ್ಟು ಮಾಡಿದ್ದು ಇದೆ ಮತ್ತು ವೇಸ್ಟ್ ಡಿಕಂಪೋಸರ್ ಸಿಂಪರಣೆ ಮಾಡಿ ಸೊಲ್ಯೂಷನ್ ಸಿಂಪರಣೆ ಮಾಡಿ ಎರೆಹುಳುಗಳನ್ನು ಬಿಟ್ಟದ್ದು ನೋಡಿದೆ. ಸುಮಾರು 45 ದಿವಸ ಉಳಿತಾಯ ಆಗುತ್ತೆ. ಅಂದ್ರೆ 3 ತಿಂಗಳಲ್ಲಿ ಆಗ್ತಕ್ಕಂಥ ಎರೆಹುಳ ಗೊಬ್ಬರ ಕೇವಲ 45 ದಿವಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಎರೆಹುಳ ಗೊಬ್ಬರವನ್ನ ತಯಾರಿ ಮಾಡ್ಕೊಳ್ಬಹುದು ರೈತರು. ಇನ್ನೊಂದು ರೈತರು ಅಲ್ಲಿ ಹೇಳ್ತಿರ್ತಾರೆ, ಈಗ ನಿಮ್ಮ ಕೃಷಿ ಇಲಾಖೆಯಲ್ಲಾಗಿರ್ಬೋದು ಹಾಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೀಜೋಪಚಾರವನ್ನ ಮಾಡಿ ಬಿತ್ತಬೇಕು, ಈಗ ಮಣ್ಣಿನಲ್ಲಿ ರೋಗಗಳು ಅಥವಾ ಈ ವಾತಾವರಣದಲ್ಲಿರುವಂತಹ ರೋಗಗಳು, ಬೀಜದಿಂದ ಹರಡುವ ರೋಗಗಳು, ಈ ಬೀಜೋಪಚಾರಕ್ಕೆ ಏನಾದರೂ ಈ ವೇಸ್ಟ್ ಡಿಕಂಪೋಸರ್ ಅನ್ನ ಬಳಸಬಹುದು? ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಬಹಳಷ್ಟು ರೈತರು ಏನ್ ಮಾಡ್ತಾರೆ ಅಂದ್ರೆ, ಈಗ ಸಾವಯವ ಕೃಷಿನಲ್ಲಿ ಮಾಡ್ತಕ್ಕಂಥ ಇರಬಹುದು ಅಥವಾ ರಾಸಾಯನಿಕ ಕೃಷಿ ಪದ್ಧತಿನಲ್ಲಿ ಮಾಡ್ತಕ್ಕಂಥ ರೈತರೇ ಇರಬಹುದು. ಸಾವಯವ ಕೃಷಿನಲ್ಲಿ ಮಾಡ್ತಕ್ಕಂಥ ರೈತರು ಈಗ ಟ್ರೈಕೋಡರ್ಮ ಅಥವಾ ಸುಡೋಮನಸ್ ಅಥವಾ ಅಜೋಸ್ಪಿರ್ಲಮ್ ಅಥವಾ ಮೈಕೋರೈಜಾ ಅಥವಾ ರೈಜೋಬಿಯಂ ಅಂತಕ್ಕಂಥ ಜೀವಾಣು ಗೊಬ್ಬರಗಳ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡ್ತಾರೆ. ಅಂತಹ ರೈತರು ಒಂದು ವೇಳೆ ಇವೇನಾದ್ರೂ ಸಿಗಲಿಲ್ಲ, ಇಂಥ ವೇಸ್ಟ್ ಡಿಕಂಪೋಸರ್ ನ 2 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ, ಅಂದ್ರೆ 30 ಗ್ರಾಮಿನ ಏನು ಡಬ್ಬೆ ಬರುತ್ತೆ ಅದು 2 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡ್ಕೊಳ್ಳೋ, ಅಂದ್ರೆ ಬೆಲ್ಲದ ನೀರನ್ನು ಅದರ ಮೇಲೆ ಚಿಮ್ಕಿಸ್ಬೇಕು, ವೇಸ್ಟ್ ಡಿಕಂಪೋಸರ್ ನ ಈ ಪುಡಿಯನ್ನ ಅದರ ಮೇಲೆ ಕೈಗೆ ಒಂದು ಗ್ಲೌಸ್ ಅನ್ನು ಹಾಕೊಂಡು ಆ ಬೀಜೋಪಚಾರ ಮಾಡಿಕೊಂಡು ಇಡೀ ರಾತ್ರಿ ಎಲ್ಲ ಅದ್ರ ನೆರಳಲ್ಲೇ ಒಣಗಾಕ್ಬಿಟ್ಟು ಮರುದಿವಸ ನಾವು ಬಿತ್ತನೆ ಮಾಡಿದ್ರೆ ಮೊಳಕೆಯ ಪ್ರಮಾಣ ಚೆನ್ನಾಗಾಗುತ್ತೆ ಅಂತ ಹೇಳಿ ಈಗಾಗಲೇ ಸಂಶೋಧನೆಯಿಂದ ಈಗ ಸಂಶೋಧನೆಗಳು ನಡೀತಿದ್ದಾವೆ, ಸಂಶೋಧನೆಯಿಂದ ಕೂಡ ತಿಳಿದು ಬರ್ತಾ ಇದೆ. ಸೊ ಬೀಜೋಪಚಾರವನ್ನಾಗಿ ಮಾಡ್ಕೊಳ್ಳೋದು. ಇದರಿಂದ ಬೀಜೋಪಚಾರ ಮಾಡೋದ್ರಿಂದ ಏನು ಅನುಕೂಲ ಅಂತಂದ್ರೆ ಮೊಳಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳಿ ಈಗಾಗಲೇ ಗಜಿಯಾಬಾದದ ಒಂದು ಸಂಶೋಧನೆ ಫಲಿತಾಂಶಗಳು ನಮಗೆ ತಿಳಿದು ಬಂದಿದೆ. ಇನ್ನು ತಾವು ಹೇಳಿದ ಈಗಾಗಲೇ ತಾವು ಹೇಳಿದ್ರಿ, ಇಲ್ಲಿ ಸವಳು ಮಣ್ಣು ಜವಳು ಮಣ್ಣು ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ ಅಂತ ಹೇಳ್ಬಿಟ್ಟು, ಇದನ್ನ ಹೇಗೆ ಹೆಚ್ಚಿಸಬಹುದು ಅಂತ ಹೇಳ್ತೀರಿ ಭೂಮಿಯ ಫಲವತ್ತತೆ? ಈಗ ನಾನಾಗಲೇ ಹೇಳಿದೆ ಸರ್, ಈಗ ಸಾಕಷ್ಟು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ನೀರು ಜಾಸ್ತಿ ಸಿಗುತ್ತೆ ಅಂತ ಹೇಳಿ ತುಂಗಭದ್ರಾ ಕಾಲುವೆಗಳಲ್ಲಿ ನೀರು ಜಾಸ್ತಿ ಸಿಗುತ್ತೆ ಅಂತ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಡ್ತಿದ್ರು, ಭೂಮಿ ಸವಳಾಗಿ ಅಥವಾ ಜವಳಾಗಿ ಅಥವಾ ಈ ಉಪ್ಪಿನಂಶ ಜಾಸ್ತಿಯಾಗಿ ಭೂಮಿ ಹದಗೆಟ್ಟಿದೆ. ಅದನ್ನ ಸುಧಾರಣೆ ಮಾಡಲಿಕ್ಕೆ ಸುಮಾರು 1 ಎಕರೆಗೆ ನಾವು ಸಿಂಪರಣದ ಅಂದ್ರೆ ವೇಸ್ಟ್ ಡಿಕಂಪೋಸರ್ ಸೊಲ್ಯೂಷನ್ ನ ತಯಾರು ಮಾಡಿಕೊಂಡು 1 ಎಕರೆಗೆ 1,000 ಲೀಟರ್ ಒಂದು ಸರಿ ಕೊಟ್ಟಿವೆ ಅಂತಂದ್ರೆ ಈ ಉಪ್ಪಿನ ಪ್ರಮಾಣ ಕಮ್ಮಿ ಆಗುತ್ತೆ ಅಥವಾ ಈ ಜವಳಿನ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ಹೇಳೋದು ಕೂಡ ತಿಳಿದು ಬಂದಿದೆ. ಎರಡನೇದು ಹೊಲಕ್ಕೆ ಒಂದು ಸೌಳು ಭೂಮಿ ಇರ್ಬೋದು ಅಥವಾ ಕ್ಷಾರ ಭೂಮಿ ಇರ್ಬೋದು ಅಥವಾ ಉತ್ತಮವಾದ ಭೂಮಿನೇ ಇರ್ಬೋದು, ಅದಕ್ಕೆ ನಾವು ಸಿಂಪರಣೆ ಮಾಡಿದ್ವಿ ಅಂದ್ರೆ ಸುಮಾರು 500 ರಿಂದ 1,000 ಲೀಟರ್ ಭೂಮಿಗೆ ನಾವು ಬಿಟ್ಟಿವಿ ಅಂತಂದ್ರೆ, ಬಿಟ್ಟ ಒಂದು 45 ದಿವಸದಲ್ಲಿ ತಾವು ಎಲ್ಲಿ ಭೂಮಿನಲ್ಲಿ ಕೈ ಇಡ್ತೀರಾ ಅಲ್ಲಿ ಎರೆಹುಳುಗಳು ಜಾಸ್ತಿ ಆಗ್ತಾವೆ ಅಂತೇಳಿ. ಇದು ನಾನು ಹೇಳ್ತಕ್ಕಂಥದ್ದಲ್ಲ, ನಮ್ಮ ಮುಕುಂದ ರೈತರು, ರಾಯಚೂರು ಜಿಲ್ಲೆಯ ಸಿನ್ನೂರು ತಾಲೂಕಿನ ಮುಕುಂದ ರೈತರಾಗಿರ್ತಕ್ಕಂಥ ರಾಮಚಂದ್ರ ರೆಡ್ಡಿ ಅಂತಕ್ಕಂಥ ಒಬ್ಬ ರೈತ ಸುಮಾರು 4 ವರ್ಷದಿಂದ ಈ ಕಬ್ಬಿನಲ್ಲಿ ವೇಸ್ಟ್ ಡಿಕಾಂಪೋಸರ್ ಅನ್ನ ಬಳಸ್ತಾ ಇದ್ದಾರೆ ಮತ್ತು ಮೆಣಸಿನ ಬೆಳೆಯನ್ನೆಲ್ಲ ಬಳಸ್ತಾ ಇದ್ದಾರೆ, ಭೂಮಿಗೆ ಅದನ್ನ ಸಿಂಪರಣೆ ಮಾಡ್ತಾ ಇದ್ದಾರೆ. ಸೊ ಅವರು ನನಗೆ ಒಂದಿಷ್ಟು ಫೋಟೋ ಕಳಿಸಿದ್ದಾರೆ, ಅವರು ಎಲ್ಲೆಲ್ಲಿ ಹೊಲ ಹೊಡಿತಿದ್ರೆ ಎಲ್ಲಿ ಕೈ ಇಡ್ತಾರೆ ಅಲ್ಲಿ ಎರೆಹುಳುಗಳು ಆಗಿದೆ. ಅಂದ್ರೆ ಅವ್ರು ಯಾವುದೇ ಒಂದು ಕಸವನ್ನ ಸುಡ್ತಕ್ಕಂಥದ್ದಾಗಲಿ, ಹತ್ತಿ ಮೆಣಸಿನ ಕಟ್ಟಿಗೆ ಸುಡ್ತಕ್ಕಂಥದ್ದಾಗಲಿ, ಕಬ್ಬಿನ ಸ್ವಾಗಿಯನ್ನು ಸುಡ್ತಕ್ಕಂಥದ್ದನ್ನ ಮಾಡಿಲ್ಲ, ಎಲ್ಲವನ್ನೂ ಹೊಲಕ್ಕೆ ಸೇರಿಸ್ತಾರೆ. ವೇಸ್ಟ್ ಡಿಕಾಂಪೋಸರ್ ದ್ರಾವಣವನ್ನು ಸಿಂಪರಣೆ ಮಾಡ್ತಾರೆ ಭೂಮಿಗೆ ಮತ್ತು ಬೆಳೆಗಳಿಗೂ ಬಳಸ್ತಾರೆ. ಸೊ ಅವ್ರು ಎಲ್ಲಿ ಕೈ ಇಡ್ತಾರೆ ಅಲ್ಲಿ ಎರೆಹುಳುಗಳು ಪ್ರಮಾಣ ಜಾಸ್ತಿ ಆಗಿದೆ ಮತ್ತು ಭೂಮಿನಲ್ಲಿ ಇಂಗಾಲದ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಅಂತೇಳಿ ಅವರು ಹೇಳ್ತಕ್ಕಂಥ. ಇದು ಎಲ್ಲಿ ಸಿಗುತ್ತೆ ನಮ್ಮ ರೈತ ಬಾಂಧವರಿಗೆ ಬೇಕಿತ್ತಪ್ಪ? ಸೊ ಇದು ಬಹಳ ಮುಖ್ಯ, ಯಾಕಂದ್ರೆ ಬಹಳಷ್ಟು ಜನ ರೈತರು ಎಲ್ಲೆಲ್ಲೋ ಸಿಗಲಿಲ್ಲದನ್ನ ಎಲ್ಲೆಲ್ಲೋ ಹುಡ್ಕೊಂಡು ಹೋಗಿ ಸಾಕಷ್ಟು ಹಣವನ್ನ ವ್ಯಯ ಮಾಡಿದ್ದಾರೆ, ಖರ್ಚನ್ನು ಮಾಡ್ಕೊಂಡಿದ್ದಾರೆ. ಇದು ವೇಸ್ಟ್ ಡಿಕಾಂಪೋಸರ್ ಡಬ್ಬೆ ಬೇಕಾಗಿತ್ತು ಅಂತಂದ್ರೆ, ಈಗ ನಮ್ಮ ಸಿದ್ಧಗಂಗಾ ತುಮಕೂರಿನ ಸಿದ್ಧಗಂಗಾ ಆಯಿಲ್ ಇಂಡಸ್ಟ್ರಿ ಅಂತಕ್ಕಂಥದ್ದಿದೆ, ಅವರಿಗೆ ನಾವು ದೂರವಾಣಿ ಸಂಖ್ಯೆಯನ್ನು ಕೊಡ್ತೀನಿ, ಅವರಿಗೆ ಫೋನ್ ಮಾಡಿದರೆ ಅವರು ನಿಮಗೆ ಅವ್ರ ಅಕೌಂಟಿಗೆ ದುಡ್ಡು ಹಾಕಬೇಕು, ತಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಅವರು ಕಳಿಸ್ಕೊಡ್ತಾರೆ. ಅದು ಡಬ್ಬೆ ಮೇಲೆ 20 ರೂಪಾಯಿ ಇರುತ್ತೆ, ಬಟ್ ಅವರಲ್ಲಿ ಕೊರಿಯರ್ ಸರ್ವಿಸಿಗೆ ಕಳಿಸ್ತಾರೆ, ವಿಆರ್ಎಲ್ ಆದರೆ ಜಾಸ್ತಿ ಆಗುತ್ತೆ, ಇನ್ನೊಂದು ಬೇರೆ ಯಾವುದಾದ್ರೂ ಕಡಿಮೆ ಆಗುತ್ತೆ ಅಂತೇಳಿ ರೈತರು ಹೇಳ್ತಕ್ಕಂಥದ್ದು. ಸೊ ಅವರು ತಮ್ಮ ಅಡ್ರೆಸ್ಸನ್ನು ಸರಿಯಾಗಿ ತಮ್ಮ ಅಂಚೆ ವಿಳಾಸವನ್ನು ಕೊಟ್ಟದ್ದೇ ಆದರೆ, ಅವರ ಅಕೌಂಟಿಗೆ ದುಡ್ಡನ್ನು ಹಾಕಿದ್ದೇ ಆದರೆ ತಮಗೆ 2 ಅಥವಾ 3 ದಿವಸದಲ್ಲಿ ಬಂದು ಮುಟ್ಟುತ್ತೆ. ಸೊ ಸಿದ್ಧಗಂಗಾ ಆಯಿಲ್ ಇಂಡಸ್ಟ್ರಿ ಅಂತೇಳಿ ತುಮಕೂರಿನಲ್ಲಿದೆ, ಅಲ್ಲಿ ಇದೆ, ಇಲ್ಲ ನನ್ನ ನಂಬರ್ ಕೊಡ್ತೀನಿ, ನಮ್ಮಲ್ಲಿನೂ ಸಿರಗುಪ್ಪದಲ್ಲಿ ಸಿಗುತ್ತೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಲ್ಲಿನೂ ಕೂಡ ಸಿಗ್ತಾ ಇದೆ, ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಸಿಗ್ತಾ ಇದ್ದಾವೆ, ನನ್ನ ನಂಬರ್ನು ಕೊಡ್ತೀನಿ ನಾನು ಕೂಡ ತರಿಸ್ತೀನಿ, ಅಥವಾ ತುಮಕೂರು ಈ ಸಿದ್ಧಗಂಗಾ ಆಯಿಲ್ ಇಂಡಸ್ಟ್ರಿಯ ನಂಬರನ್ನು ನಾನು ಕೊಡ್ತೀನಿ, ಆ ನಂಬರನ್ನು ತಾವು ತೆಗೆದುಕೊಂಡದ್ದೇ ಆದರೆ ಅವಾಗ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ತರಿಸ್ಕೊಳ್ಬೋದು. ಸೊ ಅವರ ಒಂದು ಸಿದ್ಧಗಂಗಾ ಆಯಿಲ್ ಇಂಡಸ್ಟ್ರಿಯ ನಂಬರು 89 71 12 47. ಇನ್ನೊಂದ್ಸಲ 89 71 12 47. ಇವರಿಗೆ ಅಕೌಂಟಿಗೆ ದುಡ್ಡು ಹಾಕಿದರೆ ಅವರು ತಮಗೆ ಕಳಿಸ್ಕೊಡ್ತಾರೆ, ಇಲ್ಲ ನನ್ನ ದೂರವಾಣಿ ಸಂಖ್ಯೆಯನ್ನು ನಾನು ಕೊಡ್ತೀನಿ. ನನ್ನ ದೂರವಾಣಿ ಸಂಖ್ಯೆ 94 80 6 9 63 33. ಸೊ ತಾವು ಇದು ಬೇಕಿತ್ತಂದ್ರೆ ಅವ್ರು ನಾವು ತರಿಸ್ಕೊಳ್ಬೇಕು. ಒಳ್ಳೇದು ಸರ್, ಸಾಕಷ್ಟು ಮಾಹಿತಿಯನ್ನ. ಈ ವೇಸ್ಟ್ ಡಿಕಾಂಪೋಸರ್ ಅಂತಂದ್ರೆ ಈ ತ್ಯಾಜ್ಯ ವಸ್ತುಗಳ ವಿಭಜಕ ಒಂದು ವಸ್ತುವನ್ನ ರೈತ ಬಾಂಧವರು ಯಾವ ಯಾವ ವಿಧಾನಗಳ ಮೂಲಕ ಇದನ್ನ ಬಳಸಬೇಕು, ಬಳಸಿದ ಮೇಲೆ ಏನು ಅನುಕೂಲತೆ ಇದಾವೆ ವಾತಾವರಣವನ್ನು ರಕ್ಷಿಸಲಿಕ್ಕೆ, ಹಾಗೆ ಜೊತೆಗೆ ಈ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಹೇಗೆ ಅನುಕೂಲತೆ ಇದೆ, ಎಲ್ಲಿ ಲಭ್ಯ ಆಗ್ತದೆ, ಇದರಲ್ಲಿರುವಂತಹ ಒಂದು ಅಂಶಗಳೇನು, ಇದನ್ನ ಬಳಕೆ ಮಾಡುವ ವಿಧಾನಗಳ ಬಗ್ಗೆ ಸಾಕಷ್ಟು ವಿಸ್ತೃತವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನ ಒದಗಿಸಿಕೊಟ್ರಿ. ರೈತ ಬಾಂಧವರು ಇಂತಹ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕೃಷಿಯಲ್ಲಿ ಲಾಭದಾಯಕತೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಕಾರ್ಯಕ್ರಮಕ್ಕೆ ಬಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿಯಲ್ಲಿ ವೇಸ್ಟ್ ಡಿಕಾಂಪೋಸರ್ ಬಳಕೆಯ ಮಹತ್ವ ಮತ್ತು ಬಳಸುವ ವಿಧಾನ ಕುರಿತು ಸಿರಗುಪ್ಪದ ಕೃಷಿ ಸಂಶೋಧನಾ ಕೇಂದ್ರ ಮುಖ್ಯಸ್ಥರಾದ ಡಾಕ್ಟರ್ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ರೈತರಿಗೆ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನೆ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ದಿನ ಯಾವುದೇ ಮಳೆಯಾಗುವ ಸಾಧ್ಯತೆಯಿಲ್ಲ. ಗರಿಷ್ಠ ಉಷ್ಣಾಂಶ 36 ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24 ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ %83 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ %47 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಮಧ್ಯಾಹ್ನದ ಸಮಯದಲ್ಲಿ ಸರಾಸರಿ 3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಈಗ ಹೇಳುವ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆಯನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ಕಳೆದ ಕೆಲವು ದಿನಗಳಿಂದ ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ ಅತಿ ಹೆಚ್ಚು ಮಳೆಯಾದ ಪ್ರದೇಶಗಳಲ್ಲಿ ಬಸಿಗಾವಲೆಗಳನ್ನು ನಿರ್ಮಿಸಿ ನೀರು ಹೊರಹಾಕಲು ವ್ಯವಸ್ಥೆ ಮಾಡುವುದರಿಂದ ಮತ್ತೆ ಮಳೆಯಾದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬಹುದು. ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದ ಮಾವು, ಸೀತಾಫಲ, ಸಪೋಟ ಮತ್ತು ಪೇರಲ ಗಿಡಗಳಿಗೆ ಆಧಾರಕೋಲುಗಳನ್ನು ಕಟ್ಟಬೇಕು. ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ವಿಮೆ ಮಾಡಿಸಿ. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದು. ಇನ್ನು ಜೋಳ ಬಿತ್ತನೆಗೆ ಸಂಬಂಧಿಸಿದಂತೆ ಜೋಳ ಬಿತ್ತಿದ 30 ದಿನಗಳ ನಂತರ 50% ಸಾರಜನಕ ಹಾಗೂ ಪೊಟ್ಯಾಷ್ ಮೇಲುಗೊಬ್ಬರವಾಗಿ ಕೊಡಬೇಕು. ಸೂರ್ಯಕಾಂತಿ ಬಿತ್ತನೆಗೆ ಸಂಬಂಧಿಸಿದಂತೆ ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 kg ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಬಳಸಬೇಕು. ಸೂರ್ಯಕಾಂತಿ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಬಿತ್ತುವುದಾದರೆ ನಂಜಾಣ ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಗಳನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂಗೆ ಬೀಜಕ್ಕೆ 5 g ಇಮಿಡಾಕ್ಲೋರೋಫೈಡ್ ಅನ್ನು ಸಿಂಪಡಿಸಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನು ಕೇಳಿದಿರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 crore से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा ಕವಚ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ರೈತ ಬಾಂಧವರೇ ಈಗ ಕೇಳಿ ರಾಯಚೂರು ಮಾನವಿ ಸಿಂಧನೂರು ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ ಮೊದಲಿಗೆ ರಾಯಚೂರು ಕೃಷಿ ಮಾರುಕಟ್ಟೆ ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ ನೆಲಗಡಲೆ ಶೇಂಗಾ ಘುಂಗ್ರಿ 3848 ರೂಪಾಯಿಯಿಂದ 6129 ರೂಪಾಯಿ ಜೋಳ ಹೈಬ್ರಿಡ್ ಜೋಳ 1470 ರೂಪಾಯಿಯಿಂದ 1470 ರೂಪಾಯಿ ಈರುಳ್ಳಿ 500 ರೂಪಾಯಿಯಿಂದ 1840 ರೂಪಾಯಿ ಭತ್ತ ಸೋನಾ ಮಸೂರಿ 1250 ರೂಪಾಯಿಯಿಂದ 1762 ರೂಪಾಯಿ ಸೂರ್ಯಕಾಂತಿ ಸೂರ್ಯಪಾನ 5429 ರೂಪಾಯಿಯಿಂದ 5519 ರೂಪಾಯಿ ತೊಗರಿ ಕೆಂಪು 4829 ರೂಪಾಯಿಯಿಂದ 6422 ರೂಪಾಯಿ ಈಗ ಮಾನ್ವಿ ಕೃಷಿ ಮಾರುಕಟ್ಟೆಯವರ ಪೇಟೆ ಧಾರಣೆ ಸಜ್ಜೆ ಇತರೆ 1620 ರೂಪಾಯಿಯಿಂದ 1650 ರೂಪಾಯಿ ಭತ್ತ ಹಳೆ ಸೋನಾ ಮಸೂರಿ 2290 ರೂಪಾಯಿಯಿಂದ 2291 ರೂಪಾಯಿ ಅಕ್ಕಿ ಇತರೆ 2350 ರೂಪಾಯಿಯಿಂದ 2350 ರೂಪಾಯಿ ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಒಣಮೆಣಸಿನಕಾಯಿ 2809 ರೂಪಾಯಿಯಿಂದ 11600 ರೂಪಾಯಿ ಭತ್ತ ಕಾವೇರಿ ಸೋನ 1784 ರೂಪಾಯಿಯಿಂದ 1820 ರೂಪಾಯಿ ಭತ್ತದ 606 ಹೊಸದು 1700 ರೂಪಾಯಿಯಿಂದ 1850 ರೂಪಾಯಿ ಭತ್ತದ 606 ಹಳೆಯದು 1820 ರೂಪಾಯಿಯಿಂದ 2080 ರೂಪಾಯಿ ಭತ್ತ ಹಳೆ ಸೋನಾ ಮಸೂರಿ 2124 ರೂಪಾಯಿಯಿಂದ 2430 ರೂಪಾಯಿ ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ ಸಜ್ಜೆ ಇತರೆ 1590 ರೂಪಾಯಿಯಿಂದ 1700 ರೂಪಾಯಿ ಭತ್ತ ಸೋನಾ